ಹಿರಿಯೂರು ಮಾರುಕಟ್ಟೆಯಲ್ಲಿ ಕಡಲೆಕಾಯಿ ಬೀಜ ಕ್ವಿಂಟಲ್ಗೆ ಕನಿಷ್ಠ 9,500 ರೂಪಾಯಿಗಳಿಂದ ಗರಿಷ್ಠ 10,500 ರೂಪಾಯಿಗಳಿತ್ತು. ಹೊಳಲ್ಕೆರೆ ಮಾರುಕಟ್ಟೆಯಲ್ಲಿ ಅಡಿಕೆ ಕ್ವಿಂಟಲ್ಗೆ ಕನಿಷ್ಠ 27,106 ಹಾಗೂ ಗರಿಷ್ಠ 27,514. ಅಡಿಕೆ ಕ್ವಿಂಟಲ್ಗೆ ಕನಿಷ್ಠ 57,512 ಗರಿಷ್ಠ 58,999. ಮೆಕ್ಕೆಜೋಳ ಕ್ವಿಂಟಲ್ಗೆ ಕನಿಷ್ಠ 1,750 ಹಾಗೂ ಗರಿಷ್ಠ 1,900 ರೂಪಾಯಿಗಳು. ಪೇಟೆ ಧಾರಣೆ ಕೇಳಿದಿರಿ. ಇದೀಗ ಒಂದು ಜನಪದ ಗೀತೆ. ಹುಡುಗಿಗೆ ಕಾಲೆಲ್ಲ ಕಡ್ಗಾ